ಜ್ಞಾನಿ ಯಜ್ಞಯಲಿ ಮಾಲಿನಿಯು ವರ ತನು ಜಯಲಿ ಕಾಮಿನಿಯೋ ಕನಕ ಗರ್ಭನ ತಪಾವನು ಗೈವೆ ನೆನುತ್ತಲೆ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ನೆನುತ್ತಲೆ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನರಿ ಯಾಜ್ಞೆಯಲ್ಲಿ ಮಾಲಿನಿಯು ಚೆಲುವಿಕೆ ಯೌವನದಿಂದ ಜತೆಯನಗಲರುನಲ್ಲ ಕತೆಯಗಲುವರೆನಲ್ಲ ಪತಿಯೇ ನೀ ಮಡಿದೆಯಲ್ಲ. ಚಿತೆಯಳು ನಿನ್ನ ನಗಲಿ ಜೀವಿಸಲಂತೀ ವ್ಯಥೆಯ ನ್ಯಾರೊಡನೆ ನಲಿ ಪತಿಯೇ ನೀ ಮಡಿದೆಯಲ್ಲ. ಈ ಪರಿಯನ್ನ ಜತೆಯಗಲುವರೆನಲ್ಲ ಪತಿಯೇ ನೀ ಮಡಿದೆಯಲ್ಲ. ಫಲವೇ ನಿನ್ನು ಸುಮ್ಮನೆಯ ಅತ್ತು ಫಲವೇ ನಿನ್ನು ಸುಮ್ಮನೆಯ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ಹ ತರಳ ಮಹಿಷಾಸುರಗೆ ಹದನಗಳ ಅತ್ತು ಫಲವೇ ನಿನ್ನು ಸುಮ್ಮನೆ ಆತನ ಕಳ ಚಂಡ ಮುಂಡರು ದೈತ್ಯ ಶುಂಭ ಸುರನ ನೇಮದಿ ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುತ ವಿಧಿಯನು ಮೆಚ್ಚಿಸಿ ತಪದಿ ವರಗಳ ಮೊದಲೇ ಪಡೆದಿರೆ ಇದಿರಾರೆ ಮಗಿನ್ನು ಸ್ವರ ಬಿಡಿದು ನಡೆದರಲು ನಡೆದರಲು ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಸೋಗಲು ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂದರಿಯೇ ತರಣಿ ಕೋಟಿ ಪ್ರಕಾಶವದು ಗೋಚರಿಸಲಚ್ಚರಿಯಿಂದ ಶೋಧಿಸಿ ಬರುತ ಕಂಡರು ಸ್ವರ್ಣ ದುಯ್ಯಾಲಯಲಿ ದೇವಿಯನು ಆ ಅರರೆ ಇವಳೆಂತು ವಿಟಗಾರಿ ವಿಟಗಾರಿ ವಿಟಗಾರಿ ವಿಟಗಾರಿ ವಿಟಗಾರಿ ನೋಡೆ ಸ್ಮರಣ ಕೂರ್ಗಣೆಯಂತೆ ಇರುವಳು ನೀರೇ ನೋಡೆ ಸ್ಮರಣ ಕೂರ್ಗಣೆಯಂತೆ ಇರುವಳು ನೀರೇ ವಿಟಗಾರಿ ಸರಸಿ ಜಾವದನೆ ಹರಿಣ ನೇತ್ರೆ ಚೆಲುವ ತರುಣಿ ವಮಣಿಯು ವಿಮಲ ಗಾತ್ರೆ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ ಇವಳೆಂತು ಬೀಟಗಾರೆ ಬೇಟಗಾರೆ ಬೇಟಗಾರೆ ವನದೊಳಿರ್ಪ ಕಾರಣವೇನೆ ಓರ್ವಳೆ ಈ ವನದೊಳಿರ್ಪ ಕಾರಣವೇನೆ ಊರು ಮನೆಗಳಲ್ಲಿ ನಿನಗೆ ಯಾರು ಪೆತ್ತರೆಂಬ ಹಾಗೆ ದೈಯವ ಪೇಳು ನೀ ವಿಸ್ತಾರದಿಂದಲೀ ದೋರಿದಯವ ಪೇಳು ನೀ ವಿಸ್ತಾರದಿಂದಲೀ ವಾರಿ ಜಗಂಧಿನಿ ವೈಯಾರೆ ವೈಯಾರೆ ಆ ಗಂಡನ್ಯಾರು ಪೇಳು ಮುನ್ನ ನಿನ್ನ ಗಂಡನ್ಯಾರು ಬೇಳು ಮುನ್ನ ಮದುವೆ ಆಗದಿದ್ದರೆ ಕಂಡ ಮುಂಡಲಿದ್ದಕು ನಾವು ಗಂಡು ಗಲಿಗಳೊಳಗೆ ನಮಗೆ ಚಂಡ ಮುಂಡರಿದ ಗುನಾವು ಗಂಡು ಗಲಿಗಳೊಳಗೆ ನಮಗೆ ಕಂಡವನು ನಿವರಿಸಿ ಸುಖವ ನುಂಡು ಬಾಳಲೆ ನೀ ನುಂಡು ಬಾಳಲೆ ನೀ ನುಂಡು ಬಾಳಲೆ ವಾರಿ ಜಗದಿ ನೀ ವೈಯಾರೆ ವೈಯಾರೆ ನೋಡಿದನು ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯಿತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯಿತೆ ಮಾಡಲೆ ನಿಲ್ನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೇನು ಒರೆದು ಬಂದಿಹೇನು ಕೇಳು ಇವಳಿವು ಬದ್ಧವಾದರು ನುಡಿಸಿದ ಪೆನೆನು ತಾ ನೋಡಿದನು ಕಲಿ ರಕ್ತ ಬೀಜನು ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಯಾತಕಿನಿ ತೂ ನೀ ಭ್ರಮೆಯದೆ ಮನದಲ್ಲಿ ವ್ಯರ್ಥ ಮನಸಿಜ ಶರಕ್ಕೆ ಸಿಲುಕುತ್ತ ಪರವನಿತೆಯವಳವರಿಸದೆ ಬಿಡೆನೆನುತ ಧನುಜೇಶ ಕೇಳನ್ನ ಮಾತ ಆ ದಶರ ಮೋರೆಯ ಆಲಿಸಿ ದುಷ್ಟರ ಬಂದಿರ್ಪಡು ತೊರೆಯೇವ್ಯರ್ಥ ತರುಣಿಯಂದೆನುತ ನೀ ಭ್ರಮಿಪುದು ಸರಿಯೇ ಇದು ಸರಿಯೇ ಇದು ಸರಿಯೇ ತರುಣಿಯಲ್ಲವಳಾದಿ ಮಾಯೇ ಭ್ರಮೆಗಳನು ನೀ ಬಿಡು ಮನದ ಭ್ರಮೆಗಳನು ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡ ಮಡುತ ವಹಿಲದಲ್ಲಿ ಪೊಡ ಮಡುತ ವಹಿಲದಲ್ಲಿ ಪಡನೀನವಳ ಕರುಣವನು ಬಿಡು ಮನದ ಭ್ರಮೆಗಳನು ಪರಶು ಪಾಶಾಂಕುಶಾದಾರಿಗೆ ಪರುಷದಿ ಭಕ್ತರ ಪೊರೆವವಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಗಮನಗೆ ಆರತಿ ಎತ್ತಿರೆ. ಇದುವರೆಗೆ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಸಾಯಿ ಪ್ರಸಾದ್ ನಾವುಡ, ಮದ್ದಳೆ ಪ್ರಕಾಶ್ ಬೋರ್ಕರ್, ಬಳಗನ್ನೂರು ಚಂಡೆ ಜಗನ್ನಿವಾಸರಾವ್ ಪುತ್ತೂರು, ಶ್ರುತಿ ಕೃಷ್ಣ ಪ್ರಸಾದ್ ಹೊಳ್ಳ ಬೆಟ್ಟಂಪಾಡಿ. ಈಗ ಕೇಳಿ ಕೃಷಿ ಮಾಹಿತಿ. ಮೀನು ಸಾಕಾಣಿಕೆ. ವೈಜ್ಞಾನಿಕ ಮೀನು ಸಾಕಣೆಯಲ್ಲಿ ಮೀನು ಸಾಕಣೆಗೆ ಬೇಕಾಗಿರುವಂತಹ ಕೊಳದ ನಿರ್ಮಾಣಕ್ಕಾಗಿ ಸ್ಥಳದ ಆಯ್ಕೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು. ಮೀನು ಸಾಕಣೆಗೆ ಅವಶ್ಯಕವಾಗಿರುವಂತಹ ನೀರಿನ ಸೌಲಭ್ಯ ಇದ್ದು ಇದನ್ನು ಮಳೆಯಿಂದ, ನದಿ ನೀರು ಹಾಗೂ ನೀರಾವರಿ ಕಾಲುವೆಗಳಿಂದ ಅಥವಾ ಬಾವಿ ನೀರು ಇಲ್ಲವೇ ಬೋರ್ವೆಲ್ ಮೂಲಗಳಿಂದ ಪಡೆಯಬಹುದು. ಬಾವಿ ಮತ್ತು ನೀರಿನ ಚಿಲುಮೆ ಮೂಲದ ನೀರು ಹಲವು ದೃಷ್ಟಿಯಿಂದ ಶುದ್ಧ ನೀರಾಗಿದ್ದು ಬಿರುಸಿನಿಂದ ಪಂಪ್ ಮೂಲಕ ಚಿಮ್ಮಿಸುವುದರಿಂದ ಕೊಳ ಸೇರುವಾಗ ಗಾಳಿಯ ಜೊತೆಗೆ ಬೆರೆತು ಆಮ್ಲಜನಕದ ಪ್ರಮಾಣ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಕೊಳ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಪ್ರದೇಶದ ಮಣ್ಣಿನ ಗುಣವನ್ನು ಪರೀಕ್ಷಿಸುವಂತಹದ್ದು ಅತಿ ಮುಖ್ಯವಾಗುತ್ತದೆ. ಕೊಳ ನಿರ್ಮಾಣ ಮಾಡುವುದಕ್ಕೆ ಉದ್ದೇಶಿಸಿರುವಂತಹ ಸ್ಥಳದ ಮಣ್ಣು ಮರಳು ಮಿಶ್ರಿತ ಜೇಡಿ ಮಣ್ಣಾದರೆ ಉತ್ತಮ. ಕೊಳ ನಿರ್ಮಾಣ ಮಾಡಬೇಕೆಂದಿರುವ ಸ್ಥಳದ ಒಂದು ಹಿಡಿ ಮುಷ್ಟಿ ಮಣ್ಣನ್ನು ಅದನ್ನು ನೀರಿನಿಂದ ತೇವ ಮಾಡಿ ಕೈಯಿಂದ ಮುದ್ದೆ ಮಾಡಬೇಕು. ಒಂದು ವೇಳೆ ಅದು ಸುಲಭವಾಗಿ ಮುದ್ದೆಯಾದರೆ ಆ ಮಣ್ಣನ್ನು ಕೊಳದ ನಿರ್ಮಾಣಕ್ಕೆ ಸೂಕ್ತವೆಂದು ಪರಿಗಣಿಸಬಹುದು. ದೊಡ್ಡ ಕೊಳಗಳನ್ನು ನಿರ್ಮಾಣ ಮಾಡುವ ಮೊದಲು 1 ಮೀಟರ್ ಉದ್ದ, 1 ಮೀಟರ್ ಅಗಲ ಹಾಗೂ 1 ಮೀಟರ್ ಆಳ ಇರುವಂತಹ ಗುಂಡಿಯನ್ನು ತೆಗೆದು ಅದರ ಮೇಲೆ ಹಸಿರಿಲುಗಳಿಂದ ಮುಚ್ಚಬೇಕು. ಭೂಮಿಯಲ್ಲಿ ಜಲದ ಮಟ್ಟ ಉತ್ತಮವಾಗಿದ್ದರೆ ಗುಂಡಿಯಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಇಂತಹ ಭೂಮಿಯು ಮೀನು ಕೃಷಿಗೆ ಉತ್ತಮ. ನೀರು ಬರದೇ ಇದ್ದಲ್ಲಿ ಗುಂಡಿಯಲ್ಲಿ ನೀರನ್ನು ತುಂಬಿ ಎಲೆಗಳಿಂದ ಮುಚ್ಚಬೇಕು. ನೀರು ಬಸಿದು ಹೋದಲ್ಲಿ ಮತ್ತೆ ನೀರನ್ನು ತುಂಬಿಸಬೇಕು. 2ನೇ ಬಾರಿ ಹಾಕಿದ ನೀರು 80% ಗುಂಡಿಯಲ್ಲಿದ್ದರೆ ದೊಡ್ಡ ಕೊಳಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಅದು ಸೂಕ್ತವಾದಂತಹ ಪ್ರದೇಶವಾಗಿದೆ ಅಂತ ತಿಳ್ಕೊಬಹುದು. ಕೊಳದ ರಚನೆಗೆ ಆಯ್ಕೆಗೊಂಡಂತಹ ಪ್ರದೇಶಕ್ಕೆ ನೀರು ಗುರುತ್ವಾಕರ್ಷಣೆ ಪ್ರಭಾವದಿಂದ ತನ್ನಿಂದಾನೇ ಹರಿದು ಬರುವ ಹಾಗಿರಬೇಕು ಮತ್ತು ಸುಲಭವಾಗಿ ಕೊಳದಿಂದ ಹೊರಕ್ಕೆ ಹರಿದು ಹೋಗುವ ಹಾಗಿರಬೇಕು. ರಸ್ತೆ ಮತ್ತು ವಿದ್ಯುತ್ ಶಕ್ತಿಯ ಸೌಲಭ್ಯ ಇರಬೇಕು. ಬೆಳೆದಿರುವಂತಹ ಮೀನಿಗೆ ಬೇಡಿಕೆ ಇದ್ದು ಸೂಕ್ತವಾದಂತಹ ಮಾರುಕಟ್ಟೆ ಹತ್ತಿರದಲ್ಲಿ ಲಭ್ಯ ಇರುವ ಹಾಗೆ ನೋಡಿಕೊಳ್ಬೇಕು. ಹೊಸದಾಗಿ ಮೀನು ಕೊಳ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ವಹಣೆಯ ದೃಷ್ಟಿಯಿಂದ ಚೌಕಾಕಾರದ ಅಥವಾ ಆಯತಾಕಾರದ ಕೊಳದ ನಿರ್ಮಾಣವನ್ನು ಮಾಡುವಂತಹದ್ದು ಉತ್ತಮ. ಕೊಳದ ವಿಸ್ತೀರ್ಣವು ಸುಮಾರು 1,000 ರಿಂದ 4,000 ಚದರ ಮೀಟರ್, ಅಂದರೆ 0.5 ಎಕರೆಯಿಂದ 1 ಎಕರೆವರೆಗೆ, ಹಾಗೂ ಆಳವು ಸುಮಾರು 1.2 ರಿಂದ 1.5 ಮೀಟರ್ನಷ್ಟು ಇರಬೇಕಾಗ್ತದೆ, ಅಂದರೆ ಸುಮಾರು 5 ರಿಂದ 6 ಅಡಿಯಷ್ಟು ಆಳ ಇರಬೇಕು. ಕೊಳದ ಬದುಗಳನ್ನು ಒಳಭಾಗದಿಂದ ತೆಗೆದಿರುವಂತಹ ಮಣ್ಣಿನಿಂದ ನಿರ್ಮಿಸುವಂತಹದ್ದು ಸೂಕ್ತ. ಇದರಿಂದ ಖರ್ಚು ಕಡಿಮೆ ಮತ್ತು ಸೂಕ್ತ ವಿಸ್ತೀರ್ಣಕ್ಕೆ ತಕ್ಕ ಹಾಗೆ ಬದುಗಳನ್ನು ನಿರ್ಮಿಸಬಹುದು. ಕೊಳದ ಬದುವು ನೀರಿನ ಗರಿಷ್ಠ ಮಟ್ಟಕ್ಕಿಂತ ಸುಮಾರು 0.5 ಮೀಟರ್ ಎತ್ತರದಲ್ಲಿದ್ದು ಬದುವಿನ ಇಳಿಜಾರು 1:2 ಪ್ರಮಾಣದಲ್ಲಿರಬೇಕು. ಅಂದರೆ ಬದುವಿನ ಮೇಲ್ಭಾಗ 4 ಅಡಿ ಇದ್ರೆ ತಳಭಾಗ 8 ಅಡಿಯಷ್ಟಿರಬೇಕು. ಹೀಗೆ ನಿರ್ಮಿಸಿರುವಂತಹ ಬದುಗಳ ಮೇಲೆ ಹುಲ್ಲನ್ನು ಬೆಳೆಸಿದರೆ ಬದುಗಳು ಸದೃಢಗೊಂಡು ಮಣ್ಣಿನ ಸವಕಳಿಯನ್ನು ತಪ್ಪಿಸಬಹುದು. ಕೊಳದ ಒಳಗಡೆ ಹರಿಯುವಂತಹ ನೀರು ಪೈಪಿನ ಸಹಾಯದಿಂದ ಜಾಲರಿಯ ಮೂಲಕ ಹರಿದು ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನೀರು ತುಂಬುವ ಪೈಪು ನೀರಿನ ಗರಿಷ್ಠ ಮಟ್ಟಕ್ಕಿಂತ 15 ಸೆಂಟಿಮೀಟರ್ ಎತ್ತರದಲ್ಲೂ, ಕೊಳದಿಂದ ನೀರನ್ನು ಹೊರಕ್ಕೆ ಬಿಡುವಂತಹ ಪೈಪು ತಳದಿಂದ 30 ಸೆಂಟಿಮೀಟರ್ ಎತ್ತರದಲ್ಲೂ ಇರಬೇಕು, ಹಾಗೂ ಅವುಗಳಿಗೆ ಸೂಕ್ತ ಜಾಲರಿಯನ್ನು ಅಳವಡಿಸಿರಬೇಕಾಗುತ್ತದೆ. ಮೀನು ಕೃಷಿಯನ್ನು ಕೈಗೊಳ್ಳುವುದಕ್ಕೆ ಮೊದಲು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು. ಈಗಾಗಲೇ ಬೇರೆ ರೀತಿಯ ಮೀನು ಸಾಕಣೆಯನ್ನು ಕೈಗೊಂಡಿದರೆ ಕೊಳದಲ್ಲಿರುವಂತಹ ಮೀನುಗಳನ್ನು ಹಿಡಿದು ನೀರನ್ನು ಪೂರ್ಣವಾಗಿ ಖಾಲಿ ಮಾಡಬೇಕು. ನಂತರ ಸಂಪೂರ್ಣ ಕೊಳವನ್ನು ನೆಲವು ಬಿರುಕು ಬಿಡುವವರೆಗೆ ಒಣಗಿಸಬೇಕು. ಸಂಪೂರ್ಣವಾಗಿ ನೀರನ್ನು ಖಾಲಿ ಮಾಡಲು ಆಗದೇ ಇದ್ದಲ್ಲಿ ಸಾಧ್ಯವಾದಷ್ಟು ನೀರನ್ನು ಹೊರಗೆ ತೆಗೆಯಬೇಕು. ಈ ತರಹದ ಕೊಳಗಳಲ್ಲಿ ಐಕಾರ್ನಿಯಾ, ಸಾಲ್ವೇನಿಯಾ, ಪಿಸ್ತಿಯಾ ಮೊದಲಾದಂತಹ ಕಳೆಗಳು ತೀವ್ರಗತಿಯಲ್ಲಿ ಬೆಳೆದು ಕೊಳವನ್ನು ಆವರಿಸುತ್ತವೆ. ಈ ಜಲಸಸ್ಯಗಳು ಕೊಳದಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿ ಫಲವತ್ತತೆಯನ್ನು ಕಡಿಮೆ ಮಾಡಿ ನೀರಿನ ಆಮ್ಲಜನಕದ ಪ್ರಮಾಣವನ್ನು ಏರುಪೇರು ಮಾಡುತ್ತವೆ. ಅಲ್ಲದೆ ಮೀನು ಹಿಡಿಯುವಾಗ ಅಡಚಣೆಯನ್ನು ಕೂಡ ಉಂಟು ಮಾಡಬಹುದು. ಆದ್ದರಿಂದ ಕೊಳಕ್ಕೆ ನೀರು ತುಂಬಿಸುವ ಮೊದಲೇ ಈ ಎಲ್ಲ ಕಳೆಗಳನ್ನು ಕೂಲಿಗಳ ಅಥವಾ ಯಂತ್ರೋಪಕರಣಗಳ ಸಹಾಯದಿಂದ, ಇಲ್ಲವೇ ರಾಸಾಯನಿಕ ಕಳೆನಾಶಕಗಳ ಬಳಕೆಯಿಂದ ಅಥವಾ ಜೈವಿಕ ವಿಧಾನಗಳ ಮೂಲಕ ಶುಭ್ರವಾಗಿ ತೆಗಿಬೇಕು. ಕೊಳಗಳಲ್ಲಿರುವಂತಹ ಹಾನಿಕಾರಕ ಕೀಟಗಳಾದ ವಾಟರ್ ಸ್ಪೈಡರ್, ಬ್ಯಾಕ್ ಸ್ವಿಮ್ಮರ್ಸ್, ವಾಟರ್ ಸ್ಕಾರ್ಪಿಯನ್ಸ್, ಜೈಂಟ್ ವಾಟರ್ ಬಗ್, ಇವುಗಳ ಮೀನು ಮರಿಗಳನ್ನು ತಿಂದು ಹಾಕುತ್ತವಷ್ಟೇ ಅಲ್ಲದೆ ಅವುಗಳ ಜೊತೆ ಆಹಾರಕ್ಕಾಗಿ ಪೈಪೋಟಿಯನ್ನು ಕೂಡ ಮಾಡುತ್ತವೆ. ಇವುಗಳನ್ನು ಸಣ್ಣ ಕಣ್ಣಿನ ಬಲೆಗಳನ್ನು ಎಳೆದು ಹೊರತೆಗಿಬೇಕು ಅಥವಾ ಸೊಪ್ಪು ಎಣ್ಣೆಯ ದ್ರಾವಣವನ್ನು ನೀರಿಗೆ ಸಿಂಪಡಿಸುವುದರ ಮೂಲಕ ನಿರ್ಮೂಲನೆ ಮಾಡಬಹುದು. ಈ ದ್ರಾವಣವನ್ನು ತಯಾರಿಸುವುದಕ್ಕೆ 1:3 ಪ್ರಮಾಣದಲ್ಲಿ ಬಟ್ಟೆ ಒಗೆಯಲು ಬಳಸುವಂತಹ ಅಗ್ಗದ ಸೋಪು ಮತ್ತು ಕಡಿಮೆ ಕ್ರಯದ ಎಣ್ಣೆಯನ್ನು ಮಿಶ್ರಣ ಮಾಡಿ ಕುದಿಸಿ ಕೊಳದ ನೀರಿನ ಮೇಲೆ ಸಿಂಪಡಿಸಿದಾಗ ತೆಳುವಾದ ಎಣ್ಣೆ ಮಿಶ್ರಣ ಪೊರೆಯು ಹರಡಿಕೊಳ್ಳುತ್ತದೆ. ಇದರಿಂದ ಕೀಟಗಳ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತದೆ, ಇದರಿಂದಾಗಿ ಅವು ಸಾಯ್ತವೆ. ಕೊಳದಲ್ಲಿರುವಂತಹ ಅನವಶ್ಯಕ ಕಳೆ ಮೀನುಗಳಾದ ಮಳ್ಳಿ ಮೀನು, ಪರ್ಕ ಮೀನು, ಸಣ್ಣ ಗೆಂಡೆ ಮೀನು, ಮಾಂಸಾಹಾರಿ ಮೀನುಗಳಾದ ಮುಗುಡು ಮೀನು, ಹಾವು ಮೀನು, ಕೊರವ ಮೀನು ಹಾಗೂ ಇತರ ಜಲಚರಗಳನ್ನು ನಿರ್ಮೂಲನೆ ಮಾಡುವುದು ಅತ್ಯವಶ್ಯ. ಇವುಗಳನ್ನು ಎಳೆಯುವ ಬಲೆಯಿಂದ ಅನೇಕ ಬಾರಿ ಎಳೆದು ಹೊರತೆಗೆದು ಪ್ರತ್ಯೇಕಿಸಬಹುದು. ಸಾಧ್ಯವಾಗದಿದ್ದರೆ 1 ಎಕರೆಗೆ 800 ಕಿಲೋದ ಹಾಗೆ ಹಿಪ್ಪೆ ಹಿಂಡಿ ಇವುಗಳನ್ನು ಹಾಕುವುದರ ಮೂಲಕ ನಾಶ ಮಾಡಬಹುದು. ಹಿಪ್ಪೆ ಹಿಂಡಿಯಲ್ಲಿ ಸೆಫೋನಿನ್ ಎನ್ನುವಂತಹ ವಿಷವಸ್ತು 15 ದಿವಸಗಳವರೆಗೆ ಇರುತ್ತದೆ. ಅನಂತರ ಅದು ಗೊಬ್ಬರವಾಗಿ ಹೆಚ್ಚಿನ ಸೂಕ್ಷ್ಮ ಪ್ರಾಣಿ ಜೀವಿಗಳ ಉತ್ಪಾದನೆಗೆ ಸಹಕಾರಿಯಾಗುತ್ತದೆ. ನಂತರ ಹೊಸದಾಗಿ ನಿರ್ಮಿಸಿರುವಂತಹ ಕೊಳದಲ್ಲಿ ಅನುಸರಿಸುವ ಕ್ರಮಗಳನ್ನು ಅನುಸರಿಸಿಕೊಂಡು ಮೀನು ಕೃಷಿಯನ್ನು ಮಾಡಬಹುದು. ಕೊಳಗಳಲ್ಲಿ ಒಂದಕ್ಕೊಂದು ಹೊಂದಿಕೊಂಡು ಆಹಾರಕ್ಕಾಗಿ ಸ್ಪರ್ಧಿಸದೆ ಕೊಳದಲ್ಲಿ ಸಹಜವಾಗಿ ವೃದ್ಧಿಯಾಗಿ ವಿಪುಲವಾಗಿ ಬೆಳೆಯುವಂತಹ ಸೂಕ್ಷ್ಮ ಸಸ್ಯ ಹಾಗೂ ಪ್ರಾಣಿ ಜೀವಿಗಳನ್ನು ಆಹಾರವಾಗಿ ಬಳಸುವಂತಹ ಸ್ವಭಾವ ಇರುವ, ನೀರಿನ ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆಗೆ ಹೊಂದಿಕೊಳ್ಳಬಲ್ಲಂತಹ ವಿಶಿಷ್ಟ ಗುಣಗಳನ್ನು ಹೊಂದಿರುವ, ಶೀಘ್ರವಾಗಿ ಬೆಳೆಯುವ, ಸಾಮಾನ್ಯ ರೋಗ ರುಜಿನಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಮೀನುಗಳನ್ನು ಬೆಳೆಸಬಹುದು. ಇವುಗಳ ಪೈಕಿ ಗೆಂಡೆ ಮೀನು, ಕಾಟ್ಲಾ, ರೋಹು, ಮೃಗಾಲ್, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಮೀನುಗಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ. ಇವುಗಳನ್ನು ಉತ್ತಮ ಮೀನಿನ ಬೆಳವಣಿಗೆಗೆ ಕೊಳದ ನೀರು ಮತ್ತು ಮಣ್ಣಿನ ರಸಸಾರ ಅಥವಾ ಪಿಎಚ್ ಸುಮಾರು 6.5-8 ಇರಬೇಕಾಗ್ತದೆ. ಒಂದು ವೇಳೆ ಮಣ್ಣು ಮತ್ತು ನೀರಿನ ರಸಸಾರ 6.5 ಕಡಿಮೆ ಇದ್ರೆ ಎಕರೆಗೆ ಸುಮಾರು 100 ಕಿಲೋದಷ್ಟು ಚಿಪ್ಪು ಸುಣ್ಣವನ್ನು ಹಾಕಿ ಕೊಳದ 2 ಅಡಿ ಮಟ್ಟಕ್ಕೆ ನೀರನ್ನು ತುಂಬಿಸಿ ರಸಸಾರವನ್ನು ಸರಿಪಡಿಸಬಹುದು. ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿರುವಂತಹ ಹಾನಿಕಾರಕ ಅನಿಲಗಳು ಆವಿಯಾಗಿ ಮಣ್ಣಿನ ರಸಸಾರ ಹೆಚ್ಚುತ್ತದೆ. ರೋಗಾಣುಗಳ ಸಂಖ್ಯೆಯನ್ನು ತಗ್ಗಿಸುತ್ತದೆ ಮತ್ತು ನೀರಿಗೆ ಹಾಕುವ ಸಾವಯವ ಗೊಬ್ಬರದ ಖನಿಜೀಕರಣ ಕ್ರಿಯೆಯನ್ನು ಹೆಚ್ಚಿಸುತ್ತದೆ.